ವಿವಿಧೆಡೆ ನಾಳೆ ಉದ್ಯೋಗ ಮೇಳ, ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಹಾಗೂ ಬಾಲಕಾರ್ಮಿಕ ವಿರೋಧಿ ದಿನ, ರಾಜ್ಯದ ವಿವಿಧೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಸಮಯ ಆಗಿದೆ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಕೇಳಿ ವೃಂದಗಾನದಲ್ಲಿ ಈಗ ದೇಶಭಕ್ತಿ ಗೀತೆಗಳು. ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ. ಪ್ರೀತಿಯ ಬೆಸೆದರೆ ಸಾರ್ಥಕ್ಯ ದೇಶ ಒಂದು ನಾಗಲ್ಲ ಒಂದು ನೀ ರಾಷ್ಟ್ರೀಯತೆಯಲ್ಲಿ ಭಾವೈಕ್ಯ ನೀರು ಕೀಳು ಮಡಿ ಮೈಲಿಗೆ ಮರೆತರೆ ವೇದ ಸಂಸ್ಕೃತಿಯ ಸಂಸರ್ಗ ಕಾಯಕ ಒಂದೇ ಕಡುತ ಪವಾದ ಭರತ ಭೂಮಿ ಇದು ನಿಜ ಸ್ವರ್ಗ ಭರತ ಭೂಮಿ ಇದು ನಿಜ ಸ್ವರ್ಗ ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯ. ಸಂಶೋಧನೆ ಕೃಷಿ ಕೈಗಾರಿಕೆ ಗಣಕೀಕರಣದ ದಿವ್ಯ ಬಲ ಕೃಷಿ ದರ್ಶನ ವಿಜ್ಞಾನವು ಸಂಧಿಸೆ ನವ ಮನ್ವಂತರ ನಮ್ಮ ದಲ ಸತ್ಯ ಅಹಿಂಸೆಯ ದಾನ ಧರ್ಮ ದಯ ನಿತ್ಯ ವಿನಯ ಗಣೆ ನಮ್ಮ ಗುಣ ಸತ್ವಶೀಲ ಸೌಹಾರ್ದ ನಾಡು ಕಟ್ಟು ಈಗಲೇ ಕೊಡುವ ಪಣ ಕಟ್ಟು ಈಗಲೇ ಕೊಡುವ ಪಣ ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ ಭವಿಷ್ಯವ ಸೋದರ ಭಾವನೆ ಸಾಧಿಸಬೇಕಿದೆ

ಸರಿ, ನಾನು ಈಗ ಆಗ್ಲೇ ಹೇಳಿದಾಗೆ ಮೂರು ವಿಧಾನದಲ್ಲಿ ಮೊದಲನೇ ವಿಧಾನ ಅಂತಂದಾಗ ಈ ಸಸಿ ನಾಟಿ ಮಾಡುವ ವಿಧಾನ. ಈ ಸಸಿ ನಾಟಿ ಮಾಡುವ ವಿಧಾನದಲ್ಲಿ ನಾವೇನಂತ ಒಂದು ಎಕರೆಗೆ ಬೇಕಾಗುವಂತಹ ಒಂದು ಸಸಿಗಳನ್ನ ಬೆಳೆಸ್ಕೊಳ್ಳೋ. ನಾವು 25 ಉದ್ದ 4 ಅಗಲ ಮತ್ತು 4 ಅಂಗಲ ಎತ್ತರದ ಈ 10 ಹೇರು ಸಸಿ ಮಡಿಗಳನ್ನ ನಾವು ತಯಾರು ಮಾಡ್ಕೋಬೇಕು. ಬೀಜವನ್ನ 3 ಅಂಗಲ ಅಂತರದ ಸಾಲುಗಳಲ್ಲಿ ತೆಳುವಾಗಿ ಬಿತ್ತಬೇಕು. ಬಿತ್ತನೆ ಮಾಡಿದ ತಕ್ಷಣ ಮಡಿಗಳಿಗೆ ನಾವು ನೀರು ಹಾಕಬೇಕು. ಸರಿ, ನೀರು ಹಾಕಿದ ಮೇಲೆ ಈ ಒಣಹುಲ್ಲು ಅಥವಾ ಈ ಎಲೆಗಳನ್ನ ಹೊದಿಕೆ ನಾವು ಮಾಡಬೇಕಾಗುತ್ತೆ. ಸರಿ, ಈ ಒಂದು ಈರುಳ್ಳಿ ಬೀಜಗಳು 6-8 ದಿವಸಕ್ಕೆ ಮೊಳಕೆ ಒಡೆಯಲು ಮೊಳಕೆ ಬರ್ತವೆ. ಸರಿ, ಮೊಳಕೆ ಬರೋದಕ್ಕೆ ಮುಂಚಿತವಾಗಿನೇ ನಾವು ಏನು ಅಂತಂದಾಗ ಸರಿ ಈ ಹೊದಿಕೆಯನ್ನು ನಾವು ತೆಗಿಬೇಕು. ಸರಿ, ಅದೇ ರೀತಿ ಈ ಮಡಿಗಳಲ್ಲಿ ಕಳೆಗಳು ಬರದಾಗೆ ನೋಡ್ಕೋಬೇಕು. ಸರಿ, ಈ ರೀತಿ ಮಾಡಿದಾಗ ಸಸಿಗಳು 6 ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಇನ್ನು ಸಸಿಗಳನ್ನು ನಾವು ತಯಾರು ಮಾಡ್ಕೊಂಡ ಮೇಲೆ ಅದನ್ನು ಯಾವ ರೀತಿ ನಾಟಿ ಮಾಡಬೇಕಾಗತ್ತೆ? ಸರಿ, ನಾನು ಆಗ್ಲೇ ಹೇಳಿದಾಗೆ ಈ ಭೂಮಿ ಉಳುಮೆ ಮಾಡಿ ಅದು ಸಿದ್ಧ ಇಟ್ಕೊಂಡ ನಂತರ ಅಂತ ಒಂದು ಭೂಮಿಯಲ್ಲಿ ನಾವು 2 ಉದ್ದ ಮತ್ತು 1.5 ಅಗಲದ ಮಡಿಗಳನ್ನ ನಾವು ತಯಾರಿಸ್ಕೋಬೇಕು. ಸರಿ, ಆ ಮಡಿಗಳಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಪೂರ್ತಿ ಪ್ರಮಾಣದ ಈ ಕೊಟ್ಟಿಗೆ ಗೊಬ್ಬರ ಮತ್ತು 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಮಡಿಗಳಿಗೆ ಸೇರಿಸಬೇಕು. ನಂತರ ಮಡಿಗಳಿಗೆ ನೀರನ್ನು ಹಾಯಿಸಿ 15 ಅಂತರದ ಸಾಲುಗಳಲ್ಲಿ 10 ಒಂದರಂತೆ ಹೆಚ್ಚು ಆಳಕ್ಕೆ ಅದು ಇಳಿಯದಂತೆ ನಾವು ಸಸಿಗಳನ್ನು ನಾಟಿ ಮಾಡಬೇಕು. ಸರಿ, ನಾಟಿ ಮಾಡಿದ ಮೇಲೂ ಕೂಡ ತಕ್ಷಣ ತೆಳುವಾಗಿ ನೀರನ್ನು ಹಾಯಿಸಬೇಕು. ಸರಿ, 6 ನಂತರ ಈ ಉಳಿದ 50% ಸಾರಜನಕವನ್ನು ನಾವು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಈ ಕೂರಿಗೆ ಬಿತ್ತನೆ ಅಥವಾ ಈ ಎರಚುವಂಥ ವಿಧಾನದಲ್ಲಿ ಹೇಗೆ ಮಾಡ್ಕೋಬೇಕಾಗುತ್ತೆ? ಸರಿ, ಇದು ಈ ಕೂರಿಗೆ ಬಿತ್ತನೆ ತಗೊಂಡಾಗಿನ ಇದನ್ನು ಮಳೆಯಾಶ್ರಿತ ಬೆಳೆಗೆ ಇದನ್ನು ಅನುಸರಿಸ್ತಾರೆ. ಸರಿ, ಭೂಮಿ ಸಿದ್ಧವಾದ ನಂತರ ಈ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಹಾಗೂ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಸರಿ, ಬೀಜವನ್ನು 30 ಅಂತರದ ಸಾಲುಗಳಲ್ಲಿ ಕೂರಿಗೆಯಿಂದ ನಾವು ಬಿತ್ತನೆ ಮಾಡಬೇಕು. ಸರಿ, ಇದೇನಿದ್ರು ಮಳೆ ಆಶ್ರಿತ ಬೆಳೆಗೆ. ಸರಿ, ಇನ್ನು ಎರಚುವುದು ಅಥವಾ ಬಿತ್ತರಿಸುವುದು ಅಂತ ಏನು ಇನ್ನೊಂದು ವಿಧಾನ ಹೇಳ್ತೀವಿ. ಇದು ಈ ರಫ್ತು ಮಾಡುವಂತಹ ಈ ಸಣ್ಣ ಗಡ್ಡೆಗಳ ತಳಿಗಳನ್ನು ನೀರಾವರಿಯಲ್ಲಿ ಕೂಡ ಈ ವಿಧಾನದಿಂದ ಬಿತ್ತನೆ ಮಾಡಲು ನಾವು ಉಪಯೋಗಿಸಬಹುದು. ಸರಿ, ಭೂಮಿ ಸಿದ್ಧವಾದ ನಂತರ 1.2 ಅಂದ್ರೆ 4 ಉದ್ದ ಮತ್ತು 4 ಅಗಲದ ಈ ಮಡಿಗಳನ್ನು ನಾವು ಸಿದ್ಧಪಡಿಸ್ಕೋಬೇಕು. ಈ ಮಡಿಗಳಿಗೆ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಸೇರಿಸಿ ಬೀಜವನ್ನು ತೆಳುವಾಗಿ ಕೈಯಿಂದ ಎರಚಬೇಕು ಅಥವಾ ಬಿತ್ತರಿಸಬೇಕು. ನಂತರ ಬೀಜಗಳನ್ನು ಮಣ್ಣಿಗೆ ಸೇರಿಸಿ ತೆಳುವಾಗಿ ನೀರನ್ನು ಹಾಯಿಸಬೇಕು. ಬಿತ್ತಿದ 4 ನಂತರ 2-3 ಅಂಗಲಕ್ಕೆ ಒಂದು ಸಸಿಯನ್ನು ಉಳಿಸಿ ಉಳಿದವುಗಳನ್ನು ನಾವು ಕಿತ್ತು ಹಾಕಬೇಕು. ಸರಿ, ಬೇರೆ ಸಸಿ ಪದ್ಧತಿಯಲ್ಲಿ ಯಾವ ರೀತಿ ಸಸಿ ನಾಟಿ ಪದ್ಧತಿಯಲ್ಲಿ ಹೇಳಿದೆ, ಇಲ್ಲಿ ಕೂಡ ಬಿತ್ತಿದ 6 ನಂತರ ಈ ಉಳಿದ 50% ಸಾರಜನಕವನ್ನು ಒದಗಿಸುವಂತಹ ಒಂದು ರಸಗೊಬ್ಬರವನ್ನು ನಾವು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಇನ್ನು ಈ ಗಡ್ಡೆಗಳನ್ನು ಕೂಡ ನಾವು ನಾಟಿ ಮಾಡ್ಕೋಬಹುದು ಅಂತ ತಾವು ತಿಳಿಸಿದ್ರೆ ಹೌದು, ಇದರಲ್ಲಿ ಹೇಗೆ ಮಾಡ್ಕೋಬೇಕಾಗುತ್ತೆ? ಸರಿ, ಈ ವಿಧಾನವನ್ನು ನಾವು ಏನಿದ್ರು ಕೂಡ ಈ ಗೊಂಚಲು ಈರುಳ್ಳಿ ಬರುತ್ತಲ್ಲ ಆ ತಳಿಯನ್ನು ಬೆಳೆಯುವುದಕ್ಕೋಸ್ಕರ ಅಥವಾ ಈ ಉಳಿದ ತಳಿಗಳು ಅಂತಂದಾಗ ಈ ಬೀಜೋತ್ಪಾದನೆ ಬೆಳೆ ಬೆಳೆಸುವುದಕ್ಕೋಸ್ಕರ ಮಾತ್ರ ಗಡ್ಡೆಗಳನ್ನು ನಾಟಿ ಮಾಡ್ತೀವಿ. ಸರಿ, ಇದನ್ನು ಯಾವ ರೀತಿ ಮಾಡಬೇಕು ಅಂತಂದಾಗ ಮೊದಲು ಭೂಮಿಯನ್ನು ಸಿದ್ಧಪಡಿಸಿ ನಂತರ ಈ ಶಿಫಾರಸು ಮಾಡಲಾದ ಪೂರ್ತಿ ಕೊಟ್ಟಿಗೆ ಗೊಬ್ಬರ ನಾವು ಮಣ್ಣಿಗೆ ಸೇರಿಸಬೇಕು. ಸರಿ, ಇದಾದ ನಂತರ 15 ಅಂತರದಲ್ಲಿ ನಾವು ಸಾಲುಗಳನ್ನು ಮಾಡಬೇಕು. ಸರಿ, ಆ ಸಾಲುಗಳಿಗೆ ಏನಂತಂದಾಗ 50% ಪ್ರಮಾಣದ ಸಾರಜನಕ ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಸೇರಿಸಿ ಪ್ರತಿ 10 ಒಂದರಂತೆ ನಾವು ಗಡ್ಡೆ ನಾಟಿ ಮಾಡಬೇಕು. ಗಡ್ಡೆ ನಾಟಿ ಮಾಡಿದ ಮೇಲೆ ನೀರು ಹಾಯಿಸಬೇಕು. ಇಲ್ಲಿ ಕೂಡ 6 ನಂತರ ಉಳಿದ 50% ಸಾರಜನಕವನ್ನು ನಾವು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಈಗ ಈ 3 ವಿಧಾನಗಳನ್ನ ನಾವು ಅನುಸರಿಸಬಹುದು. ಹೌದು, ಅದರಲ್ಲಿ ಯಾವ ವಿಧಾನ ಒಳ್ಳೇದು ಅಂತ? ಸರಿ, ಇದು ಏನಂತಂದ್ರೆ ನಾವು ಬೆಳೆಯುವ ಯಾವ ಇದಕ್ಕೆ ನಾವು ಬೆಳಿತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಆ ರೀತಿ ತಗೊಂಡಾಗ ಈ 3 ವಿಧಾನಗಳಲ್ಲಿ ಈ ಸಸಿ ನಾಟಿ ಮಾಡುವ ವಿಧಾನ ಇದು ತುಂಬಾ ಒಳ್ಳೆಯದು. ಏಕೆಂತಂದಾಗ ಇದರಲ್ಲಿ ಎಕರೆವಾರು ಬೇಕಾಗುವಂತ ಒಂದು ಬೀಜದ ಪ್ರಮಾಣ ಕಡಿಮೆ, ಅದೇ ರೀತಿ ಸಸಿಗಳ ಕಾಪಾಡ್ಕೋಬಹುದು. ಸರಿ, ಅದ್ರ ಜೊತೆಗೆ ಈ ಅಂತರ ಬೇಸಾಯ ಕೂಡ ನಾವು ಅಳವಡಿಸಿಕೊಳ್ಳಬಹುದು ಮತ್ತೆ ಹೆಚ್ಚು ಇಳುವರಿಯನ್ನು ಕೂಡ ನಾವು ಈ ಒಂದು ವಿಧಾನದಿಂದ ಪಡೆಯಬಹುದು. ಇನ್ನು ಈರುಳ್ಳಿ ಬೆಳೆಯನ್ನ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ಎಷ್ಟು ದಿನಕ್ಕೊಂದಾವರ್ತಿ ಅಂತ ನೀರು ಕೊಡ್ತಾ ಇರಬೇಕಾಗುತ್ತೆ? ಸರಿ, ಇದು ನಾವು ಕೊಡುವಂತ ಒಂದು ನೀರು ಹವಾಮಾನ ಮತ್ತು ಮಣ್ಣಿನ ಮೇಲೆ ಅವಲಂಬಿಸಿರುತ್ತೆ. ಸರಿ, ಪ್ರತಿ 4-6 ದಿವಸಗಳಿಗೊಮ್ಮೆ ನಾವು ನೀರು ಹಾಯಿಸಬೇಕಾಗುತ್ತೆ. ಮತ್ತೆ ಇದೇ ರೀತಿ ನೀರು ಹಾಯಿಸ್ತಾ ಈ ಬೆಳೆ ಕೊಯ್ಲಿಗೆ 15 ಮುಂಚಿತವಾಗಿ ನಾವು ನೀರು ಕೊಡುವುದನ್ನೇ ನಾವು ನಿಲ್ಲಿಸಬೇಕಾಗುತ್ತೆ. ಇನ್ನು ಈ ಈರುಳ್ಳಿ ಬೆಳೆ

ಒಣಗಿಸ್ಬೇಕು ನೆರಳಲ್ಲಿ. ಸರಿ, ಈ ರೀತಿ ಮಾಡೋದ್ರಿಂದ ಏನಂತಂದ್ರೆ ಈ ಗಡ್ಡೆಗಳ ಈ ಹೊರಪದರದಲ್ಲಿರುವಂತಹ ಒಂದು ತೇವಾಂಶ ಕಡಿಮೆ ಆಗಿ ಈ ಗಡ್ಡೆಗಳನ್ನ ಹೆಚ್ಚು ದಿವಸ ಶೇಖರಣೆ ಮಾಡಲಿಕ್ಕೆ, ಅಂದ್ರೆ 8 ತಿಂಗಳು 1 ವರ್ಷ ತನಕ ಕೂಡ ಶೇಖರಣೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ನಾವು ಹದಗೊಳಿಸಬೇಕು ಗಡ್ಡೆಗಳನ್ನ. ಈಗ ತಾವು ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ತಿಳಿಸಿದ್ರಿ, ಇಷ್ಟೆಲ್ಲ ನಾವು ಅನುಸರಿಸಿದ್ರೆ 1 ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು ಅಂತೇಳಿ? ಸರಿ, ಈಗ ನಾನು ಹೇಳಿದ ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸಿದಾಗ ಈ ದೊಡ್ಡ ಗಡ್ಡೆ ಕೊಡುವಂತ ಒಂದು ತಳಿಗಳಾದ್ರೆ ಎಕರೆಗೆ 14-15 ಟನ್ ಇನ್ನು ಸಂಕರ್ಣ ಅಥವಾ ಹೈಬ್ರಿಡ್ ತಳಿಗಳಾದರೆ ಎಕರೆಗೆ 18-20 ಟನ್ ಮತ್ತು ಸಣ್ಣ ಗಡ್ಡೆಯುಳ್ಳ ತಳಿಗಳಾದಲ್ಲಿ ಎಕರೆಗೆ 8-10 ಟನ್ ಇಳುವರಿಯನ್ನು ನಾವು ಪಡೆಯಬಹುದು. ಮತ್ತು ಇದಕ್ಕೆ ರಫ್ತಿನ ಒಂದು ಮೌಲ್ಯ ಕೂಡ ಇದೆ. ಈ ಸಣ್ಣ ಗಡ್ಡೆಗೆ ಹೆಚ್ಚಿನ ಒಂದು ರಫ್ತಿನ ಮೌಲ್ಯ ಇದೆ. ಅದಲ್ದಿರ ಬೇರೆ ಗಡ್ಡೆಗಳನ್ನು ಕೂಡ ನಾವು ರಫ್ತು ಮಾಡ್ಬೋದು, ಆದರೆ ಸಣ್ಣ ಗಡ್ಡೆಗೆ ಹೆಚ್ಚಿನ ಒಂದು ರಫ್ತು ಮೌಲ್ಯ ಇದೆ. ಒಳ್ಳೆಯದು ರಾಜಣ್ಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಜಗದೀಶ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಈರುಳ್ಳಿ ಬೇಸಾಯ ಕುರಿತು ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಜೈ ಗುರು ಮಂಗಳ ನಮಸ್ ಪಾರ್ವತಿ ಬದರ ರಾಮದೇ ಶುಕ್ಲಾಂಬರದ ರಮಿಷ್ಣ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಬನ್ನಿರೋ, ಸದಾ ಶಿವನ ಭಜನೆ ಮಾಡುವ ಬನ್ನಿರೋ, ಭಜನೆ ಮಾಡುವ ಬನ್ನಿರೋ, ಸದಾ ಶಿವನ ಭಜನೆ ಮಾಡುವ ಬನ್ನಿರೋ. ಶತಕೋಟಿ ಪಾಪವನು ಮಾಡಿದ ಮಹಾಪತಿ ತಾರು ನಾವು ನೀವೋ,